ಆವೋ ಜಿ ಮಹದೇವಯ್ಯ, ಹರಿಶ್ಚಂದ್ರ ಕೆ ಔಲಾದ್. ಅರ್ಜೆಂಟಾಗಿ ಬರೋಕೆ ಹೇಳಿದ್ರು ಅಂತಲ್ಲ ಸರ್, ಯಾಕೆ ಸರ್, ಏನಾಯ್ತು? ಬೋಲೋ ಜಿ. ಯುವರ್ ಸನ್ ಇಸ್ ಅ ಬ್ರಾಟ್ ಮಿಸ್ಟರ್ ಮಹದೇವಯ್ಯ. ಬ್ರಾಟ್ ಅಂದ್ರೆ ಟೀಚರ್? ಹಾಳಾಗೋಗಿದ್ದಾನೆ ಅಂತ. ಯಾಕೆ ಟೀಚರ್, ಏನ್ ಮಾಡ್ದ? ಜನಗಳು ಕುರಿ ಮಂದೆ ಕೆದೋನಿಂದ ಓಡೋದಷ್ಟೇ ಇವ್ರು ಮಾಡೋ ದಂದೆ. ನನ್ನ ತಲೆಯಲ್ಲಿ ಇರೋದ್ ಒಂದೇ, ದುಡ್ಡು ಮಾಡ್ಬೇಕು ಮುಂದೆ ನಾನು ಬೆಳಿತೀನಿ ಒಂದೆ. ಸ್ಟೋರಿ ಫೇರ್ ಅಂಡ್ ಲವ್ಲಿ, ಹಾನೆಸ್ಟ್ ಆಗಿರ್ತೀನಂದ್ರೆ ತುಳ್ದಾಗ್ತಾರೆ ನಿನ್ನ ಇಲ್ಲಿ ಭಗವಂತ ಇಟ್ಟಂಗಿರ್ತೀನಿ ಅನ್ಕೋ ಸಾಕು ಯಾಕ್ ಬರಿ. ಬ್ರಾಡ್ ಫಿಲಾಸಫಿ ಹೇಳ್ತೀನಿ ಕೇಳೋ ಮರಿ. ಇಲ್ಲಿ ಸಂಬಂಧಗಳ ಬೆಲೆ ಇಲ್ಲ, ಸಂಪಾದನೆಗಳದಷ್ಟೇನೆ. ಭಾವನೆಗಿವ್ನೆ ಬೇಕಾಗಿಲ್ಲ, ಬ್ರ್ಯಾಂಡ್ ಬೇಕು ಅಷ್ಟೇನೆ. ನೀತಿ ನೀಯ ತಂದ್ಕೊಂಡೋದ್ರೆ ಜೀವನ ಅಷ್ಟೇ ಕಷ್ಟೇನೆ. ಮ್ಯಾಟ್ರ್ ಇರೋದಿಷ್ಟೇನೆ.